ಭಾಸವಾಗುತ್ತದೆ. ವಾಸ್ತವಿಕವಾಗಿ ಅದು ಅಲ್ಲಿ ಇರೋದಿಲ್ಲ, ಅದಕ್ಕೆ ಆಭಾಸ ಅಂತ ಕರೀತಾರೆ. ಅನುಭವಕ್ಕೆ ಬರ್ತದೆ, ಆದರೆ ಅನುಭವಿಸುವಂಥ ವಸ್ತು ಅಲ್ಲಿ ಇರೋದಿಲ್ಲ, ಆಭಾಸ. ಏನೋ ಆಭಾಸ ಆಯಿತು ಅಂತ ಕನ್ನಡದಲ್ಲಿ ನಾವು ವ್ಯವಹಾರದಲ್ಲಿ ಹೇಳ್ತೀವಿ. ಯಾರು ನಿಂತಂಗೆ ಆಭಾಸ ಆಯಿತು, ಅವನಲ್ಲಿ ಇರಲಿಕ್ಕಿಲ್ಲ. ಈವನ್ ಸಿಂಪಲ್ ಟರ್ಮ್ ಭಾಸ ಆಯಿತು ಅಂದ್ರೆ ನಾವು ಸತ್ಯವಾಗಿಯೂ ಅಲ್ಲಿ ಇದ್ದಾನೆ ಅಂತ ನಾವೇನು ತಿಳ್ಕೊಂಡಿರೋದಿಲ್ಲ. ಇನ್ನು ಆಭಾಸ ಅಂದರೆ ಇನ್ನೂ ಸೀರಿಯಸ್. ಸೊ ಮೂರು ಥರದ ಆಭಾಸಗಳಿವೆ. ಒಂದು ಜಾತಿ ಆಭಾಸಂ, ಇನ್ನೊಂದು ಛಲ ಆಭಾಸಂ, ಮತ್ತೊಂದು ವಸ್ತು ಆಭಾಸಂ. ಹುಟ್ಟುವಿಕೆಯಿಂದ ಕೂಡಿದ ಆಭಾಸ ಜಾತಿ ಆಭಾಸ. ದೇಶದಿಂದ ದೇಶಕ್ಕೆ ಕಾಲದ ಮಿತಿಯಲ್ಲಿ ಚಲನೆಗೆ ಒಳಪಡುವಂಥ ಆಭಾಸ ಚಲಾಭಾಸ. ದ್ರವ್ಯ ಧರ್ಮಗಳಿಂದ ಕೂಡಿದ ಬ್ರಾಕೆಟ್ನೊಳಗೆ ಉದ್ದ ಅಗಲ ದಪ್ಪ ಬಣ್ಣ ದಪ್ಪ ಎತ್ತರ ಉದ್ದ ಸಣ್ಣ ಬಣ್ಣ ಕಠಿಣತೆ ಮೃದುತ್ವ ರುಚಿಗಳು ಇಂದ್ರಿಯ ಅನುಭವಗಳು ಇವೆಲ್ಲ ವಸ್ತು ಆಭಾಸ. ಸೊ ಈ ಪ್ರಕಾರವಾಗಿ ಮೂರು ಆಭಾಸಗಳು ಕಾಣ್ತವೆ. ಆತ್ಮನು ಯಾವ ಆಭಾಸಕ್ಕೆ ಒಳಪಡ್ತಾನೆ? ಸೊ ಅಜಃ ಜನ್ಮರಹಿತನಾದಂತಹ ಅಚಲ ಚಲನೆಯನ್ನು ಇಟ್ಟುಕೊಳ್ಳದೇ ಇದ್ದಂತಹ ಅವಸ್ತುತ್ವ ಇಂದ್ರಿಯಗಳಿಗೆ ವಿಷಯವಲ್ಲದೇ ಇದ್ದಂತಹ ವಿಜ್ಞಾನಂ ಅಂದರೆ ಆತ್ಮ ಹೇಗಿದೆ ಇವೆಲ್ಲವುಗಳಿಂದ ಎಲ್ಲ ಆಭಾಸಗಳಿಂದಲೂ ರಹಿತವಾಗಿ ಶಾಂತಂ ಅದ್ವಯಂ ಎರಡಿಲ್ಲದೇ ಇರುವಂತಹ ಒಂದೇ ಒಂದು ಶಾಂತವಾದ ತತ್ವವಾಗಿದೆ. ಭಾಷ್ಯ 292. ಅಜಾತಿ ಸತ್ ಜಾತಿವತ್ ಅವಭಾಸತೆ ಇತಿ ಜಾತಿ ಆಭಾಸಂ ತತ್ ಯಥಾ ದೇವದತ್ತಃ ಜಾಯತೆ ಇತಿ. ಇಲ್ಲಿ ಉದಾಹರಣೆ ಸಹಿತವಾಗಿ ಹೇಳಿದ್ದಾರೆ. ಅಜಾತಿ ಸತ್, ಆತ್ಮನು ಜಾತಿರಹಿತನಾಗಿದ್ದಾಗ್ಯೂ ಕೂಡ ಜಾತಿವತ್ ಅಭವ ಅವಭಾಸತೆ. ಹ್ಯಾಪಿ ಬರ್ಡೇ ಯಾರಿಗೆ? ಅಜಾತಿ ಆತ್ಮನಿಗೆ ಹ್ಯಾಪಿ ಬರ್ತ್ಡೇ ಇಲ್ಲ ಸರ್. ಶರೀರಕ್ಕೆ ನಾವು ಹ್ಯಾಪಿ ಬರ್ತ್ಡೇ ಹೇಳ್ತೀವಿ. ಜಡ ನಿನ್ನ ಹ್ಯಾಪಿ ಬರ್ತ್ಡೇ ಈ ಪಿಲ್ಲರ್ ಎದುರು ನಿಂತ್ಕೊಂಡು ಹ್ಯಾಪಿ ಬರ್ಡೇ ಟು ಯು ಅಂದ್ರೆ ಏನಾಗ್ತದೆ? ಜಡ. ಬಿಲ್ಡಿಂಗಿಗೆ ಸಂಸ್ಥೆಗೆ ಸೆಂಟನರಿ ಇತ್ಯಾದಿ ಸೆಲೆಬ್ರೇಷನ್ ಮಾಡ್ತಾರೆ, ನಗ್ತಿರ್ತೀನಿ ನಾವು. ಏಕೆಂದರೆ ಸೆಲೆಬ್ರೇಷನ್ ಮಾಡಿದವರು ಎಲ್ಲರಿಗೂ ಸೆಲೆಬ್ರೇಷನ್ ಅರಿವಿದೆ, ವಿನಃ ಯಾವ ಉದ್ದೇಶದಿಂದ ಸೆಲೆಬ್ರೇಟ್ ಮಾಡಿದ್ರು ಅದಕ್ಕಾದ್ರೆ ಅರಿವೇ ಇಲ್ಲ. ಸೆಂಟಿನರಿಗೆ ಸೆಂಟಿನರಿ ಬಿಲ್ಡಿಂಗ್ ಪಾಪದ ಯಾವಾಗ ಕಳಿಸಿ ಬಿಡ್ತೀನೋ ಅಂತ ದಾರಿ ಕಾಯ್ತಾ ಇರ್ತದೆ, ಅದಕ್ಕೆ ಅರಿವಿಲ್ಲ. ಆತ್ಮನಿಗೆ ಜನ್ಮ ಇಲ್ಲ, ಶರೀರಕ್ಕೆ ಜನ್ಮ ಇದೆ ಅದಕ್ಕೆ ಗೊತ್ತಿಲ್ಲ. ಈ ಕೈಗಳಿಗೆ, ಈ ಕಾಲುಗಳಿಗೆ, ಈ ತಲೆಗೆ ಬರ್ತ್ ಡೇಟ್ ಗೊತ್ತದೆ ಅಂತ ಕೇಳ್ರಿ. ಪಾಗಲ್ ದೇಶ ಅದಕ್ಕೆ ತಾನ ಅರಿವಿಲ್ಲ. ಇಲ್ಲ, ಒಳಗೆ ಒಂದು ಅರಿವು ಅನ್ನೋದಿದೆ, ಆ ಅರಿವಿಗೆ ಬರ್ತದೆ ಇದೆ. ಬರ್ತಡೆಗಿಂತ ಮುಂಚೆ ಅರಿವೇನಾಗಿತ್ತು? ಇತ್ತ ಇದ್ದಿದ್ದಿಲ್ಲ ಅನ್ನೋ ಹುಟ್ಟತೆಂಗೆ? ಅರಿವಿಗೆ ಬರ್ತಡೆ ಇಲ್ಲ, ಶರೀರಕ್ಕೆ ಬರ್ತಿದೆ ಆದರೆ ಅದು ಗೊತ್ತಿಲ್ಲ. ಹಾಗಾದ್ರೆ ಬರ್ತಡೆ ಯಾರಿಗೆ? ಆಭಾಸ. ಇದಕ್ಕೆ ಜಾತಿ ಆಭಾಸ ಅಂತ ಕರೀತಾರೆ, ಜನ್ಮದ ಆಭಾಸ. ಯಾವುದು? ಅಜಾತಿ ಸತ್. ಜನ್ಮರಹಿತವಾದ ಆತ್ಮನಿಗೆ ಜಾತಿವತ್ ಅವಭಾಸತೆ, ಇದು ಜಾತಿ ಆಭಾಸಂ. ಯಥಾ ಯಥಾ ಕೊಡ್ತಾರೆ ಉದಾಹರಣೆ, ದೇವದತ್ತ ಜಾಯತೆ. ಇಂತಹ ದಿವಸ ದೇವದತ್ತನು ಹುಟ್ಟಿದನಪ್ಪ. ಫೆಬ್ರವರಿ 29ನೇ ತಾರೀಕು ಅಂದರೆ ಅವನ ಜನ್ಮ ದಿವಸ ಯಾವಾಗ? 4 ವರ್ಷಕ್ಕೊಂದ್ಸಲ. ಸೊ ದುಃಖಿ ಬರ್ತಾಳೆ ಅಂತ ಪಾಪ. ಮತ್ತೆ ಜನ್ಮಾಚರಣೆ ಅಂತಂದ್ರೆ ಮತ್ತೆ 4 ವರ್ಷ ತಾರೀಕು ಆಗುತ್ತೆ, ಅವನು ದುಃಖ ಹೋದಲ್ಲ. ದೇವದತ್ತ ಜಾಯತೆ ಇತಿ. ಇನ್ನು ಚಲಾಭಾಸ. ಚಲಾಭಾಸ ಅಂದ್ರೆ ಹೇಗಿರ್ತದೆ? ಚಲಾಭಾಸಂ ಚಲಮಿವ ಅವಭಾಸತೆ ಇತಿ. ಯಥಾ ಸೈವ ದೇವದತ್ತ ಗಚ್ಚತಿ ಇತಿ. ವಸ್ತು ಆಭಾಸಂ ವಸ್ತು ದ್ರವ್ಯಂ ಧರ್ಮೀ ತದ್ವತ್ ಅವಭಾಸತೆ ಇತಿ. ವಸ್ತು ಆಭಾಸಂ ಯಥಾ ಸೈವ ದೇವದತ್ತಃ ಗೌರಃ ದೀರ್ಘಃ ಇತಿ. ಚಲಾಭಾಸಂ ಚಲಿಸದಂತೆ ಭಾಸವಾಗ್ತದೆ. ಆತ್ಮ ಚಲಿಸೋದಿಲ್ಲ, ದೇಹ ಸ್ವತಃ ಚಲಿಸಲಿಕ್ಕೆ ಶಕ್ತಿ ಇಲ್ಲ. ಚಲಿಸಿದ್ಯಾರು? ಅವ ನಡೀತಾನ, ಅವ ಹೋಗ್ತಾನ, ಅವ ಓಡ್ತಾನ, ಅವ ಬರ್ತಾನ, ಅವ ಕೂಡ್ತಾನ, ಅವನು ಹೇಳ್ತಾನ, ಇವೆಲ್ಲ ಚಲಾಭಾಸಂ. ಇದು ಬರೀ ಆಭಾಸ ಅಷ್ಟೇ ವಿನಃ ಯಾರು ಎದ್ದನೂ ಇಲ್ಲ, ಯಾರು ಕೂತನೂ ಇಲ್ಲ. ಹಿಂಗೆ ಹೇಳಿದ್ರೆ ಯಾರು ಬರ್ತಾರೆ ವೇದಾಂತ ಕ್ಲಾಸ್? ವಿವೇಕಿಗಳಾದವರು ಇದರ ತತ್ವವನ್ನು ತಿಳಿತಾರೆ. ಬರೀ ಆಭಾಸ, ಇದಕ್ಕೆ ಚಲಾಭಾಸ ಅಂತ ಕರೀತಾರೆ. ಇನ್ನು ವಸ್ತು ಆಭಾಸ, ವಸ್ತು ಒಂದು ಪದಾರ್ಥ ದ್ರವ್ಯಂ. ಕೆಲವಾರು ಧರ್ಮಗಳಿಂದ ಕೂಡಿದಂಥ ಒಂದು ದ್ರವ್ಯ. ಏನು ಧರ್ಮಗಳು ಹೇಳ್ತಾರೆ? ದೇವದತ್ತ ಗೌರಹ. ಆ ದೇವದತ್ತ ಯಾವನು ಹುಟ್ಟಿದನೋ, ಆ ದೇವದತ್ತ ಯಾವನು ಸ್ಪೋರ್ಟ್ಸ್ನಲ್ಲಿ ಎಲ್ಲ ಓಡ್ತಾ ಇದ್ನೋ, ಆ ದೇವದತ್ತನು ಗೌರಹ. ಬೆಳ್ಳಗಿದ್ದಾನೆ, ಕಪ್ಪಿದ್ದಾನೆ, ದೀರ್ಘ ಎತ್ತರ ಇದ್ದಾನೆ, ಸ್ಥೂಲ ದಪ್ಪ ಇದ್ದಾನೆ. ಸೊ ಈ ಪ್ರಕಾರವಾದ ಅನೇಕ ದ್ರವ್ಯಗಳನ್ನು ನಾವು ಅವನಿಗೆ ಸೇರಿಸ್ತೇವೆ. ಅಥವಾ ಅವನೇ ಹೇಳ್ಕೊತಿರ್ಬೋದು, ಸೇರಿಸಿಕೊಂಡೇ ಹೇಳ್ಕೊತಿರ್ಬೋದು. ನಾನು ಎತ್ತರ ಇದ್ದೀನಿ, ನಾನು ಬೆಳ್ಳಗಿದ್ದೀನಿ ಅಂತ ಹೇಳ್ಬೋದು. ಸೊ ಗೌರಹ ದೀರ್ಘ ಇತಿ, ಇವಷ್ಟು ಏನಿವು ವಸ್ತು ಆಭಾಸ. ಜಾಯತೆ ದೇವದತ್ತ ಸ್ಪಂದತೆ ದೀರ್ಘ ಗೌರಹ ಇತ್ಯೇವಂ ಅವಭಾಸತೆ. ಯಾವ ದೇವದತ್ತನು ಹುಟ್ಟಿಕೊಂಡನೋ ಅದೇ ದೇವದತ್ತ ಏನಂತ ಸ್ಪಂದಿಸ್ತಾನೆ, ದೀರ್ಘ ಗೌರಹ ಎತ್ತರ ಇದ್ದೇನೆ ಬೆಳಗಿದ್ದೇನೆ ಇತ್ಯೇವಂ ಅವಭಾಸತೆ, ತನ್ನನ್ನು ತಾನು ತೋರಿಸ್ಕೊಳ್ತಾನೆ. ಪರಮಾರ್ಥ ತೂ ಅಜಂ ಅಚಲಂ ಅವಸ್ತುತ್ವಂ ಅದ್ರವ್ಯಂ ಚ ಕಿಂ ತತ್ ಏವಂ ಪ್ರಕಾರಂ ವಿಜ್ಞಾನಂ ವಿಜ್ಞಪ್ತಿಃ ಜಾತಿ ಆದಿರಹಿತತ್ವಾತ್ ಶಾಂತಂ ಅತಏವ ಅದ್ವಯಂ ಚ ತತ್ ಇತ್ಯರ್ಥಃ. ಜಾಯತೆ ದೇವದತ್ತ ಸ್ಪಂದತೆ ದೀರ್ಘ ಗೌರವ ಇತ್ಯೇವಂ ಅವಭಾಸತೆ. ಈ ಪ್ರಕಾರವಾಗಿ ಅವಭಾಸಮಾನವಾಗ್ತದೆ. ಪಾರಮಾರ್ಥ ವಿಚಾರ ಮಾಡಿದ್ದಾದರೆ ದೇವದತ್ತ ಆಸ್ ಅನ್ ಆತ್ಮ ಅಜಂ, ಅವನ ಆತ್ಮಸ್ವರೂಪನಾಗಿದ್ದರಿಂದಾಗಿ ಅವನು ಅಜಂ, ಜನ್ಮರಹಿತನಾಗಿದ್ದಾನೆ. ಅಚಲಂ, ಚಲನರಹಿತನಾಗಿದ್ದಾನೆ. ಅವಸ್ತುತ್ವಂ, ಅವನನ್ನು ಪದಾರ್ಥ ಅಂತ ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಅದೇ ಅದ್ರವ್ಯಂಚ, ಅವಸ್ತುತ್ವಂ ಅಂದರೆ ಅದ್ರವ್ಯಂಚ. ಕಿಂ ತತ್ ಏವಂ ಪ್ರಕಾರಂ, ಹಾಗಿದ್ರೆ ಏನದು? ವಿಜ್ಞಾನಂ, ಅರಿವು. ಏನು ಶಬ್ದ ಹಾಕೋದು? ಅರಿವು ಮಾತ್ರ, ಎಚ್ಚರ ಮಾತ್ರ. ಪ್ರಾಕ್ಟಿಕಲ್ಲಾಗಿ ಎಲ್ಲೆಲ್ಲಿಯೂ ಎಚ್ಚರ ಮಾತ್ರ ಅನ್ನುವುದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯವೋ, ವಿವೇಕದಿಂದ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ. ಉತ್ತರ ಬೇಕು ನನಗೆ. ಪ್ರಾಕ್ಟಿಕಲ್ಲಾಗಿ ನಾನು ಅರಿವು ಅನ್ನುವುದನ್ನು, ಎಲ್ಲೆಲ್ಲಿಯೂ ಇರುವುದು ನಾನು ಅರಿವು ಅನ್ನೋದನ್ನು ಪ್ರಾಕ್ಟಿಕಲ್ಲಾಗಿ ಗುರುತಿಸ್ಲಿಕ್ಕಾಗ್ತದಾ, ಅಥವಾ ವಿವೇಕದಿಂದ ಸ್ಪಷ್ಟ ಮಾಡ್ಕೋಬೇಕ? ಯಾಕೆ ಆಗುವುದಿಲ್ಲ? ಎಲ್ಲೆಲ್ಲೂ ಅರಿವೇ ತಾನೆ. ಎಲ್ಲೆಲ್ಲೂ ಅರಿವು ಅನ್ನೋದನ್ನು ನಾನು ಯಾಕೆ ಗುರುತಿಸ್ಲಿಕ್ಕಾಗುವುದಿಲ್ಲ? ಅರಿವಿನಿಂದ ಅರಿವು ಗುರುತಿಸ್ಲಿಕ್ಕಾಗುವುದಿಲ್ಲ, ಅದು ಎಲ್ಲೆಲ್ಲಿ ಅಂತ ಯಾಕೆ ಹೇಳ್ತೀರಿ? ಹಾ, ಆಬ್ಜೆಕ್ಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಮಾಡಲಿಕ್ಕಾಗುವುದಿಲ್ಲ? ಅವಸ್ತುತ್ವ ಅದ, ಅಲ್ಲೇ ಉತ್ತರ. ಅದು ದ್ರವ್ಯ ಅಲ್ಲ, ಅವಸ್ತುತ್ವ ಅದ. ಪ್ರಾಕ್ಟಿಕಲ್ಲಾಗಿ ಗುರುತಿಸೋದು ಅಂದರೆ ಮೇಲಿರುವುದು ಅರಿವು, ಕೆಳಗಿರುವುದು ಅರಿವು, ಎಡಕ್ಕಿರುವುದು ಅರಿವು, ಬಲಕ್ಕಿರುವುದು ಅರಿವು, ಹಿಂದಿರುವುದು ಅರಿವು, ಹಿಂದಿರುವುದು ಅರಿವು, ಹಿಂದೆ ಅರಿವಿದೆ ಅನ್ನೋದನ್ನು ಅರಿವಿನಿಂದ ಗುರುತಿಸ್ತೇವ, ಅರಿವಿಲ್ಲದೆ ಗುರುತಿಸ್ತೇವ? ಅರಿವೇ ಇರುವಾಗ ಮತ್ತು ಅರಿವು ಹಿಂದೆ ಹೆಂಗಿರ್ತದೆ? ಅರಿವು ಮಾತ್ರ. ಒಳಗಿರುವ ಅರಿವು, ಹೊರಗಿರುವ ಅರಿವು, ಅವಾಗೇನಾಗ್ತದೆ ಹೇಳ್ರಿ? ಒಳಗೆ ಎನ್ನುವ ಉಪಾಧಿ ಸಹಿತವಾಗಿ ಅರಿವು, ಹೊರಗೆ ಎನ್ನುವ ಉಪಾಧಿ ಸಹಿತವಾದ ಅರಿವು ಆಗ್ತದೆ. ಉಪಾಧಿ ಸಹಿತವಾದ ಅರಿವು ಅದು ಶುದ್ಧ ಅರಿವಾಗಲಿಕ್ಕೆ ಸಾಧ್ಯವಿಲ್ಲ. ಯಾವ ಅಜಾತಿ ಆತ್ಮ ಅಜಾತಿ ಅರಿವು ಅಂತ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ, ಅರಿವು ಮಾತ್ರ. ಎಡಕಿನ ಎಚ್ಚರ, ಬಲಕಿನ ಎಚ್ಚರ ಅಂತ ಇರ್ತದ. ಎಡಕಿನ ಎಚ್ಚರ, ಬಲಕಿನ ಎಚ್ಚರ ಅಂತ ನೀವು ಉಪಯೋಗ ಮಾಡಿದಾಗ ಉಪಾಧಿ ಬಿಟ್ಟುಕೊಟ್ಟು ಉಪಾಧಿ ಸಹಿತವ, ಉಪಾಧಿ ಸಹಿತ, ಉಪಾಧಿ ಸಹಿತ ಆ ವಸ್ತುಗಾದರೂ ಉಪಾಧಿ ಇರ್ಬೋದು ಅಥವಾ ನಿನ್ನ ಅರಿವಿಗಾದರೂ ಉಪಾಧಿ ಇರ್ಬೋದು. ಆವಾಗ ಮಾತ್ರ ಎಡಕ್ಕೆ ಬಲಕ್ಕೆ ಮೇಲೆ ಕೆಳಗೆ ಅಂತ ಹೇಳ್ತೀಯ. ಅರಿವಿನ ಉಪಾಧಿ ಯಾವುದು? ಅರಿವೇ ತಾನಾಗಿರುವುದಕ್ಕೆ ಉಪಾಧಿ ಇಲ್ಲ. ವಿಜ್ಞಾನಂ, ಎಂಥ ವಿಜ್ಞಾನಂ ಅರಿವು, ಎಂಥ ಅರಿವು? ಜಾತ್ಯಾದಿರಹಿತಂ, ಜನ್ಮ ಇತ್ಯಾದಿಗಳಿಂದ ರಹಿತವಾದಂತಹ ಅರಿವು. ಅದ್ವಯಂ, ತನ್ನಲ್ಲಿ ಎರಡನೆಯದು ಇಲ್ಲದೇ ಇದ್ದಂತಹ ಅರಿವು. ಆತ್ಮತತ್ವಂ, ಅವರವರ ಸ್ವರೂಪವೇ ಆಗಿರುವಂತಹ ಅರಿವು. ವಿಜ್ಞಾನಂತಹ ತ್ಯಕ್ತ ಬಾಹ್ಯ ಏಷಣ ಪುನಃ ನ ಪತಂತಿ ಅವಿದ್ಯಾಧ್ವಾಂತ ಸಾಗರೇ ವಿಪರ್ಯಯಿ. ಏವಮೇವ ವಿಜಾನಂತಹ ನ ಪತಂತಿ ವಿಪರ್ಯಯಿ. ಕೊಡಿ ಎಕ್ಕಡ ಎಕ್ಕಡ ಎಕ್ಕಡ ಕನ್ನಡದಲ್ಲಿ ಎಕ್ಕಡ ಅಂದ್ರೆ ಏನು ಗೊತ್ತ? ತೆಲುಗು ಎಲ್ರಿಗೂ ಕಲಿಸ್ಕೋತ ಹೊಂಟ್ರಿ, ಕನ್ನಡ ನೀವು ಕಲಿಯೋದು ಯಾವಾಗ? ನಾಟ್ ಎ ಗುಡ್ ವರ್ಡ್ ಎಕ್ಕಡ. ಬಟ್ ಹಳ್ಳಿಯಲ್ಲಿ ಇವತ್ತಿಗೂ 50 ವರ್ಷ 60 ವರ್ಷ ದಾಟದವರು ಏನಿದ್ದಾರೆ, ಇವತ್ತಿಗೂ ಆ ಶಬ್ದ ಉಪಯೋಗ ಮಾಡ್ತಾರೆ. ಆಮೇಲೆ ನಾವು ಹೇಳೋದು ಎಕ್ಕಡ ಎಕ್ಕಡ, ಬಳ್ಳಾರಿಯವ್ರು ಎಕ್ಕಡ ಶಬ್ದ ಕಲಿಸ್ಬಿಟ್ರು ಅಂತಂದ್ರೆ ಎಕ್ಕಡ ಎಕ್ಕಡ. ಏನೀವಿ ನೋಡ್ರಿ, ಪರಮಾರ್ಥಾತು ಅಜಂ ಅಚಲಂ ಅವಸ್ತುತ್ವಂ ಅದ್ರವ್ಯಂ ಚ ಕಿಂ ತತ್ ಏವಂ ಪ್ರಕಾರಂ. ಓಕೆ, ಭಾಷ್ಯದಲ್ಲಿದ್ದೇವೆ. ಪರಮಾರ್ಥಾತು ಅಜಂ ಅಚಲಂ ಅವಸ್ತುತ್ವಂ ಅದ್ರವ್ಯಂ ಚ ಕಿಂ ತತ್ ಏವಂ ಪ್ರಕಾರಂ. ಪಾರಮಾರ್ಥಿಕವಾಗಿ ಅಜಂ ಜನ್ಮರಹಿತವಾಗಿದ್ದು, ಅಚಲಂ ಚಲನರಹಿತವಾಗಿದ್ದು, ಅವಸ್ತುತ್ವಂ ವಸ್ತುರಹಿತವಾಗಿದ್ದುದು, ಅದ್ರವ್ಯಂ ದ್ರವ್ಯವಲ್ಲದೇ ಇದ್ದಂತಹ ಅದು ಹೇಗೆ ತಾನೇ ಆಭಾಸಗಳಿಂದ ಕೂಡಿಯಿತು? ಹೇಗೆ ತಾನೇ ಆಭಾಸ ಆದೀತು ಅದಕ್ಕೆ? ಈ ಈ ಟೇಬಲ್ ವಿಚಾರದಲ್ಲಿ ಆಭಾಸ ಆದೀತು, ಈ ಹೂವಿನ ವಿಚಾರದಲ್ಲಿ ಆಭಾಸ ಆದೀತು. ಆ ಹೂ ಇರ್ಬೋದ, ಈ ಹೂ ಇರ್ಬೋದ, ಯಾಕೋ ಹಳದಿ ಹಳದಿ ಕಾಣಿಸ್ತದೆ, ನನಗೆ ಸರಿ ಕಾಣಿಸ್ತಾಳೆ, ಬಿಳಿ ಅದನೋ ಹಳದಿ ಅದನೋ, ಎಲ್ಲ ಆಭಾಸಗಳು, ಆಭಾಸಗಳು, ಸಂಕಲ್ಪ ವಿಕಲ್ಪಗಳು, ಇಷ್ಟ ಅನಿಷ್ಟಗಳು. ವಸ್ತು ಇದ್ರೆ ಇವೆಲ್ಲ ಆಗ್ತವೆ. ಇದು ವಸ್ತುವ ಅವಸ್ತುತ್ವ ಅದ್ರವ್ಯಂಚ. ಹೀಗೂ ಒಂದು ಏನಾದರೂ ಉಂಟಾ? ಕಿಮೇವ ಪ್ರಕಾರ ಈ ಪ್ರಕಾರವಾಗಿದ್ದದ್ದು ಯಾವುದದು ಕೇಳಿದ್ರೆ ವಿಜ್ಞಾನಂ. ಭಾಷ್ಯ ವಿಜ್ಞಾನಂ ವಿಜ್ಞಪ್ತಿ ಜಾತಿ ಆದಿರಹಿತತ್ವಾತ್ ಶಾಂತಂ ಅತೈವ ಅದ್ವಯಂ ಚ ತತ್ ಇತ್ಯರ್ಥ. ಆದ್ದರಿಂದ ಜ್ಞಾನಿಗಳು ಶಾಂತರಾಗಿದ್ದಾರೋ ಅಶಾಂತರಾಗಿದ್ದರೋ ಅಂತ ನೋಡಬಾರ್ದು. ಏನ್ರಿ ಜ್ಞಾನಿಗಳಾಗಿ ಎಷ್ಟು ಗಲಾಟೆ ಮಾಡ್ತಾರೆ ಅವರು? ಅಲ್ಲಿ ಬರ್ತಾರೆ ನೋಡ್ರಿ, ಜಾತಿ ಆದಿರಹಿತತ್ವಾದ ಜನ್ಮಾದಿಗಳು ಇಲ್ಲದೇ ಇದ್ದರಿಂದಾಗಿ ಆದಿ ಪದಾರ್ಥ ಚಲನೆ ಆಭಾಸ ಇವೆಲ್ಲ ತೋಳಿ, ಚಲಾಭಾಸ ವಸ್ತು ಆಭಾಸ ಜಾತಿ ಆಭಾಸ ಇವು ಯಾವೂ ಇಲ್ಲದೇ ಇದ್ದರಿಂದಾಗಿ ಶಾಂತಂ. ಯಾವಾಗ ಯಾವಾಗ ಶಾಂತಂ? ಧ್ಯಾನಕ್ಕೆ ಕುಳಿತಾಗ ಶಾಂತ. ಇಲ್ಲ, ಸದಾ ಶಾಂತ. ಇಂತಿಂಥ ಕಾಲದಲ್ಲಿ ಶಾಂತ, ಇಂತಿಂಥ ಕಾಲದಲ್ಲಿ ಶಾಂತನಲ್ಲ ಅಂತ ಹೇಳಲಿಕ್ಕೆ ಹೊರತುಪಡಿಸಿ ಕಾಲ ಎನ್ನುವುದಿದೆಯಾ? ಇಂತಿಂಥ ಸಾನ್ನಿಧ್ಯದಲ್ಲಿ ಶಾಂತ, ಇಂತಿಂಥ ಸಾನ್ನಿಧ್ಯ ಇಲ್ಲದೆ ಹೋದರೆ ಅವನು ಅಶಾಂತನಾಗಿರ್ತಾನೆ ಅನ್ನುವಂಥದ್ದಕ್ಕೆ ಏನಾದರೂ ಅದರದೇ ಆದಂಥ ಏನಾದರೂ ರೂಪ ಇದೆಯಾ? ಈಶ್ವರ ಬಂದ, ಈಶ್ವರ ಇದ್ದಾಗ ಶಾಂತವಾಗಿರ್ತಾನೆ, ಈಶ್ವರ ಹೋದಾಗ. ಇಷ್ಟು ತಪಸ್ಸು ಮಾಡೋ ಮೊದಲು ಹೆಂಗಿದ್ದಿ? ಮೊದಲು ಈಶ್ವರ ಶಬ್ದ ಒಂದು ಪ್ರಯೋಗ ಮಾಡಿದೆ ಅಷ್ಟೇ. ನೀನು ತನಗೆ ಹೊರತುಪಡಿಸಿ ಇನ್ನೊಂದು ಇಲ್ಲದೇ ಇದ್ದಾಗ ಅವನು ಸದಾಶಾಂತಂ. ಇದನ್ನು ಅನುಭವಿಸೋದು ಹೆಂಗೆ ಸ್ವಾಮಿ? ಹೋಗು ಮಣ್ಣು ಮುಚ್ಚಿಕೊಳ್ಳಿ. ಇದನ್ನು ಗುರುತಿಸೋದು ಹೆಂಗೆ? ಇದನ್ನು ಪ್ರಾಕ್ಟಿಕಲ್ ಆಗಿ ಅನುಭವಿಸೋದು ಹೆಂಗೆ? ಇನ್ನೂ ಚಂದ ಕೇಳ್ತಾರೆ. ಜ್ಞಾನಿಗೆ ತಾನು ಜ್ಞಾನಿ ಅನ್ನೋದು ಇನ್ನೊಬ್ರಿಗೆ ಹೆಂಗೆ ತೋರಿಸ್ಬೇಕು? ಒಂದು ಹೆಜ್ಜೆ ಇನ್ನು ಮುಂದೆ ಹೋಗ್ತಾರೆ. ಅಲ್ಪ ಸ್ವಲ್ಪ ಅದೇ ಲೈನ್ ದೇವ ಬರ್ತದೆ. ನಾವು ಉಪನಿಷತ್ ಅಭ್ಯಾಸ ಮಾಡಿದ್ದೀವಿ, ಭಗವದ್ಗೀತೆ ಅಭ್ಯಾಸ ಮಾಡಿದ್ವಿ. ನಮ್ಮಲ್ಲಿ ಬದಲಾವಣೆ ಬಂದಿದೆ, ನೀವು ಹಿಂಗೆ ಬದಲಾಗ್ರಿ ಅಂತ ಇನ್ನೊಬ್ರು ಹೆಂಗೆ ಹೇಳೋದು? ಹೆಂಗೆ ಹೇಳೋದು? ಗುರುಗಳು ಅಂತಾರೆ, ನನಗೆ ಇವತ್ತಿನ ತನಕ ಹೇಳಲಿಕ್ಕೆ ಆಗ್ತಾ ಇಲ್ಲ. ಆಭಾಸ ವಿಜ್ಞಾನಂ ವಿಜ್ಞಪ್ತಿ, ವಿಜ್ಞಪ್ತಿ ಅಂದರೆ ಅರಿವು. ಜಾತಿ ಆದಿರಹಿತತ್ವ ಆತ ಜನ್ಮಾದಿಗಳು ಇಲ್ಲದೇ ಇದ್ದರಿಂದಾಗಿ, ಆದಿ ಪದಾರ್ಥ ಚಲನ ಮತ್ತು ದ್ರವ್ಯ ಇಲ್ಲದೇ ಇದ್ದರಿಂದಾಗಿ ಶಾಂತಂ ಸದಾ ಶಾಂತವಾಗಿದೆ. ಅತಯೇವ ಅದ್ವಯಂ ಎರಡಿಲ್ಲದೇ ಇರುವಂಥದ್ದಾಗಿದೆ. ತತ್ ಇತ್ಯರ್ಥ ಅನ್ನುವುದೇ ಸಿದ್ಧಾಂತ. ಏವಂ ನ ಜಾಯತೆ ಚಿತ್ತಂ. ಏವಂ ನ ಜಾಯತೆ ಚಿತ್ತಂ. ಏವಂ ಧರ್ಮ ಅಜಾಸ್ಮೃತಃ ಏವಮೇವ ವಿಜಾನಂತಃ ನ ಪತಂತಿ ವಿಪರ್ಯಯೇ ಏವಂ ನ ಜಾಯತೆ ಚಿತ್ತಂ ಏವಂ ಧರ್ಮ ಅಜಾಸ್ಮೃತಃ ಏವಮೇವ ವಿಜಾನಂತಃ ನ ಪತಂತಿ ವಿಪರ್ಯಯೇ. ಏವಂ ಈ ಪ್ರಕಾರ ಚಿತ್ತಂ ನ ಜಾಯತೆ, ಅರಿವು ಎನ್ನುವುದು ಹುಟ್ಟುರಹಿತವಾಗಿದೆ, ಹುಟ್ಟಲೇ ಇಲ್ಲ. ನ ಜಾಯತೆ ಹುಟ್ಟಲೇ ಇಲ್ಲ, ಅರಿವು ಎನ್ನುವುದಕ್ಕೆ ಹುಟ್ಟು ಎನ್ನುವುದು ಇಲ್ಲ. ಏವಂ ಧರ್ಮ ಅಜಾಹ ಶ್ರುತಃ, ಧರ್ಮಾಹ ಅಜಾಹ ಶ್ರುತಃ ಸ್ಮೃತಃ. ಈ ಪ್ರಕಾರವಾಗಿ ಆತ್ಮನು ಅರಿವು ಮಾತ್ರವಾಗಿದ್ದು ಹುಟ್ಟು ಆದಿಗಳಿಂದ ರಹಿತವಾಗಿದ್ದಾನೋ, ಈ ಆತ್ಮರುಗಳು ಕೂಡ ಹಾಗೆ. ಮೊದಲಿನ ಆತ್ಮ ಸ್ವರೂಪ ಆತ್ಮ, ಎರಡನೇ ಸಲ ಆತ್ಮರುಗಳು ಅನ್ನೋ ಬಹುವಚನ ಹಾಕಿದ್ದಾರೆ. ಧರ್ಮಾಹ ಅಜಾಹ ಸ್ಮೃತಃ ಎಲ್ಲ ಬಹುವಚನ ಹಾಕಿದ್ರು. ಆತ್ಮ ಬಹುವಚನ ಹಾಕ್ಲಿಕ್ಕೆ ಬರ್ತದೇನು? ಬರ್ತದ ಅಂತ ಶಾಸ್ತ್ರ. ಉಪಾಧಿ ಸಹಿತವಾಗಿ ಬಹುವಚನ ಹೌದಲ್ಲ. ಈ ಆತ್ಮ ಜನ ಈ ಅಲೆಯು ನೀರಾದರೆ ಎಲ್ಲ ಅಲೆಗಳು ನೀರೇ, ಈ ತೆರೆಯು ನೀರಾದರೆ ಎಲ್ಲ ತೆರೆಗಳು ನೀರೇ, ಈ ಜೀವ ಆತ್ಮ ಆಗಿದ್ದರೆ ಎಲ್ಲ ಜೀವರು ಜೀವಾತ್ಮ, ಎಲ್ಲ ಜೀವರು ಜೀವಾತ್ಮರುಗಳೇ. ಅದಕ್ಕೆ ಬಹುವಚನ ಆತ್ಮಾಹ ಧರ್ಮಾಹ. ಏವಮೇವ ವಿಜಾನಂತಹ, ಈ ವಿಷಯವು ಯಾರಿಗೆ ಸ್ಪಷ್ಟವಾಗಿದೆಯೋ, ಈ ಸಂಗತಿಯು ಯಾರಿಗೆ ಸ್ಪಷ್ಟ, ವಿಷಯನಕ್ಕಿಂತ ಸಂಗತಿ, ಈ ಸಂಗತಿಯು ಯಾರಿಗೆ ಸ್ಪಷ್ಟವಾಗಿದೆಯೋ, ನ ಪತಂತಿ ವಿಪರ್ಯ, ಮತ್ತೆ ಪುನಃ ಅಜ್ಞಾನದಲ್ಲಿ ಅವರು ಬೀಳುವುದಿಲ್ಲ. ವಿಪರ್ಯಯೇ ವಿಪರೀತವಾದ ವಾತಾವರಣದಲ್ಲಿ ಪುನಃ ಬರೋದಿಲ್ಲ, ಹುಟ್ಟು ಸಾವುಗಳಿಗೆ ಒಳಪಡೋದಿಲ್ಲ, ಜನ್ಮ ಮರಣಾದಿಗಳನ್ನು ಹೊಂದುವುದು ಅವರಿಗೆ ಸಾಧ್ಯವೇ ಇಲ್ಲ, ಆದ್ದರಿಂದ ಮುಕ್ತರಾಗಿದ್ದಾರೆ ಅಂತ ಅರ್ಥ. ನ ಪತಂತಿ ಪರ್ಯ ಅಂದರೆ ಸಂಸಾರದಲ್ಲಿ ಮತ್ತೆ ಪುನಃ ಬರೋದಿಲ್ಲ. ಓಕೆ ನೋಡೋಣ. ಭಾಷ್ಯ ಏವಂ ಯಥೋಕ್ತಿಭ್ಯಃ ಹೇತುಭ್ಯಃ ನ ಜಾಯತೆ ಚಿತ್ತಂ. ಇಂಥ ಆತ್ಮನಿಗೆ ದಯವಿಟ್ಟು ಹೇಳ ಶಿಷ್ಯ, ಕಾರ್ಯಕಾರಣ ಭಾವವನ್ನು ನಾವು ಜೋಡಿಸ್ಲಿಕ್ಕಾಗ್ತದ? ಹಳೆಯ ಡಿಸ್ಕಷನ್ ಕನೆಕ್ಷನ್, ಕಾರ್ಯ ಕಾರಣ ಹೇತು ಕಾರ್ಯ ಜೋಡಿಸ್ಲಿಕ್ಕಾಗ್ತದ? ಯಥೋಕ್ತೇಭ್ಯಃ ಹೇತುಭ್ಯಃ ನ ಜಾಯತೆ ಚಿತ್ತಂ. ಈ ಪ್ರಕಾರವಾದ ಯಾವ ಹೇತುಗಳನ್ನು ಇಟ್ಟುಕೊಂಡು ಚಿತ್ತವು ಹುಟ್ಟೋದಿಲ್ಲ. ರಾಜ ಹುಟ್ಟಿದ, ಕಾರಣ ಇಟ್ಕೊಂಡು ಹುಟ್ಟುತ್ತಾನೆ. ಮಂತ್ರಿ ಹುಟ್ಟಿದ, ಕಾರಣ ಇಟ್ಕೊಂಡು ಹುಟ್ಟುತ್ತಾನೆ. ಆ ದೇಶದಲ್ಲಿ ಹುಟ್ಟಿದ, ಕಾರಣ ಇಟ್ಕೊಂಡು ಹುಡ್ತಾನೆ. ಕಥೆ ಕೃಷ್ಣ ಹುಟ್ಟಿದ ಅಂತ ಹೇಳ್ತದೆ, ಜೊತೆಗೆ ಇದನ್ನು ಹೇಳುತ್ತದೆ ಎಲ್ಲರಂತೆ ಹುಟ್ಟಿಲ್ಲ ಅಂತಲೂ ಹೇಳುತ್ತದೆ. ಅದೇನು ಮಥುರಾನ? ಮಥುರಾ ಜೈಲ್. ಇಥೋಕ್ತೇಭ್ಯ ಹೇತುಭ್ಯ ನ ಜಾಯತೆ ಚಿತ್ತಂ. ನಾವು ಈವರೆಗೂ ಮುಂಚಿತವಾಗಿ ಮಾತಾಡಿದ ಇತರ ಎಲ್ಲ ಕಾರ್ಯಕಾರಣಗಳ ಭಾವಗಳಿಂದ ಚಿತ್ತಂ ನ ಜಾಯತೆ, ಆತ್ಮನು ಹುಟ್ಟುವುದಿಲ್ಲ. ಏವಂ ಧರ್ಮ ಆತ್ಮನಃ ಅಜಾಃ ಸ್ಮೃತಃ ಬ್ರಹ್ಮವಿದ್ಭಿಃ. ಈ ಪ್ರಕಾರವಾಗಿ ಧರ್ಮಃ, ಧರ್ಮರು ಯಾರು? ಧರ್ಮರು ಆತ್ಮನಃ ಧರ್ಮಃ, ಆತ್ಮಧರ್ಮರುಗಳು ಅಜಾಃ, ಎಲ್ಲರೂ ಜನ್ಮರಹಿತರಾಗಿದ್ದಾರೆ. ಭಗವದ್ಗೀತಾ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ ವಾಕ್ಯ, ಏನಪ್ಪ ಹೇಳಿದ್ದು, ನಾವೆಲ್ಲರೂ ಹಿಂದೆಯೂ ಇದ್ದೆವು, ಇವತ್ತು ಏನಾರ ಬಾಯಿ ಬಂದ ಹೇಳ್ಬಿಡ ನನಗೆ ಅದಲ್ಲ ಏನಂದೆ ಬರೋದಿಲ್ಲ ನೋಡು. ವಯಂ ಅಂತ ಬಂದ ಹೀಗೆ ಆಗ್ತದೆ. ಮಜಾ ಮಜಾ ಮಜಾ ಇತ್ತು, ಈಗಿಲ್ಲ. ಏನದು ಶ್ಲೋಕ? ಶ್ಲೋಕ ಸ್ಟಾರ್ಟಿಂಗ್ ಏನ್ರಿ? ಮತ್ತೆ ನಾಸತ್ತಲ್ಲಿ ಬರ್ತದೆ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನಚೈವನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ವಯಂ ಸರ್ವೇ ಅತಃ ಪರಂ, ನಾವೆಲ್ಲರೂ ಅಂತ ಶಬ್ದ ಯಾಕೆ ಉಪಯೋಗ ಮಾಡಿದ್ರು? ನಾವೆಲ್ಲರೂ ಹಿಂದೆ ಇದ್ದಿದ್ದಿಲ್ಲ ಅಂತ ಇಲ್ಲ, ಮುಂದೆ ಇರೋದಿಲ್ಲ ಅಂತಿಲ್ಲ, ಈಗ ನಾವು ಇದ್ದೇವೆ, ಮುಂದೂ ಇದ್ದೇವೆ. ನತ್ವೇ ವಾಹಂ ಜಾತು ನಾಶಂ ನತ್ತನ್ನೇ ಮೇ ಜನಾಧಿಪಾಹ ಇಮೇ ಜನಾಧಿಪಾಹ, ನೀನು ನಾವು ಎಲ್ಲರೂ ಎಲ್ಲ ಧರ್ಮರುಗಳು ಹಿಂದೆ ಇದ್ದಿದ್ದಿಲ್ಲ ಅಂತಿಲ್ಲ, ಯಾವಾಗಲೂ ಇದ್ದೇವೆ. ಭಾರಿ ಖುಷಿ ನೋಡ್ರಿ, ಗೀತಾಚಾರಣಿ ಹೇಳಿದ್ದಾನೆ ಅನೇಕ ಆತ್ಮರು ಇದ್ದಾರೆ ಅಂತ ಹೇಳಿದ್ದಾನೆ ನೋಡಿ. ಎಲ್ಲ ಆತ್ಮರು, ಅನೇಕ ಆತ್ಮರು, ಅಸಂಖ್ಯ ಆತ್ಮರುಗಳು ಆ ಬ್ರಹ್ಮನಿಂದ ಹೊರಗೆ ಬಂದಿದ್ದಾರೆ. ಎಲ್ಲರೂ ಬ್ರಹ್ಮಸ್ವರೂಪರೇ, ಆದರೆ ಗಳು ನಮ್ಮಲ್ಲಿ ಇಬ್ರು ಟೀಚರ್ ಇದ್ದಾರೆ, ಅವ್ರಿಗೆ ಗಳು ಅಂತ ಕರಿತೇನೆ ನಾವು. ಒಬ್ರು ಬಿಟ್ಟು ಒಬ್ರು ಇರೋದಲ್ಲ, ಇಬ್ಬರು ಕುಲಕರ್ಣಿ, ಇಬ್ಬರು LKG UKG, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ತಗೋತಾರೆ. ಒಬ್ರು ಬಿಟ್ಟು ಒಬ್ರು ಇರೋಂಗಿಲ್ಲ. ಸೊ ನಾನು ಅವ್ರಿಗೆ ಗಳು ಅಂತ ಕರೀತೇನೆ. ಹಾಂ, ಗಳು ಅವ್ರಿಗೂ ಹೇಳಿಬಿಟ್ರಪ್ಪ ಅಂತೇನೆ. ಗಳು ಅವ್ರಿಗೆ ಹೇಳೋದಂದ್ರೆ ಏನರ್ತೇನ? ಇಬ್ಬರು ಆತ್ಮರು ಗಳು. ಹಾಂ ನೋಡ್ರಿ, ನಮ್ಮ ಪರವಿದ್ಯೆ ಎಷ್ಟು ನೆನಪಾಗ್ತಾಳೆ ನನಗೀಗ. ಸುಮ್ಮನೆ ನಾನು ಇಷ್ಟಂದ್ರೆ ಸಾಕು, ನತ್ವೇ ವಾಹಂ ಅಂತ ಜ್ಞಾಪಕ ಮಾಡಿಕೊಡ್ತಾ ನಾ ಶುರು ಮಾಡ್ತೇನೆ. ನತ್ವೇ ವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಆದ್ದರಿಂದ ನಾವೆಲ್ಲರೂ ಕೂಡ ಅತ್ಯಂತ ಆತ್ಮಸ್ವರೂಪದಲ್ಲೇ ಇದ್ದವರು. ಮತ್ತೆ ಬಹುವಚನ ಹಾಗೆ ಬರ್ತದೆ, ತಪ್ಪೇನಿಲ್ಲ. ಧರ್ಮಾಹ ಇತಿ ಬಹುವಚನಂ ಎಂಬುದು ಅವರೇ ಹೇಳ್ತಾರೆ ನೋಡ್ರಿ. ಧರ್ಮಾಹ ಆತ್ಮನಃ ಅಜಾಃ ಸ್ಮೃತಃ ಬ್ರಹ್ಮವಿದ್ಭಿಃ ಇವಂ ಧರ್ಮಃ ಆತ್ಮನಃ ಅಜಃ ಸ್ಮೃತಃ ಬ್ರಹ್ಮವಿದ್ಯಃ. ಬ್ರಹ್ಮಜ್ಞಾನಿಗಳಿಂದ ಈ ಪ್ರಕಾರವಾಗಿ ಆತ್ಮನು ಧರ್ಮರಹಿತ, ಆತ್ಮನು ಜನ್ಮರಹಿತ ಅನ್ನುವಂಥದ್ದನ್ನು ಬ್ರಹ್ಮಜ್ಞಾನಿಗಳು ಹೇಳಿದ್ದಾರೆ. ಸರಿ, ಧರ್ಮಃ ಶಬ್ದ ಬಹುವಚನ ಆಯ್ತಲ್ಲ, ಆತ್ಮ ಏಕವಚನ ಅದ್ವಿತೀಯ ಅಂತ ನೀವೇ ಹೇಳ್ತೀರಿ. ಧರ್ಮಃ ಇತಿ ಬಹುವಚನ ದೇಹ ಭೇದ ಅನುವಿಧಾಯಿತ್ವಾತ್ ಅದ್ವಯಸ್ಯ ಇವ ಉಪಚಾರತಃ. ಔಪಚಾರಿಕವಾಗಿ ಹೇಳಿದ್ದಪ್ಪ, ದೇಹವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ದೇಹ ಭೇದ, ದೇಹ ಮತ್ತು ದೇಹ ಭೇದಗಳನ್ನು ಅನುವಿಧಾಯಿತ್ವಾತ್ ಅವುಗಳನ್ನು ಅನುಸರಿಸಿಕೊಂಡು ಅದ್ವಯಸ್ಯ ಇವ ಅದ್ವಯವಾದಂತಹ ಆತ್ಮನನ್ನು ಇಲ್ಲಿ ಉಪಚಾರತಃ ಏನಂತ ಹೇಳ್ತಾ ಇದ್ದೀವಿ, ಧರ್ಮಃ ಏವಮೇವ ಯಥೋಕ್ತಂ ವಿಜ್ಞಾನಂ ಜಾತ್ಯಾದಿರಹಿತಂ. ಏನಾಯ್ತದ್ರಿ ಕರ್ಣ? ಚಾರ್ಜ್ ಮುಗಿದಂತ ಇಟ್ಮೇಲೆ ಮತ್ತೆ ಅದು ಬಿದ್ದಿದ್ದಕ್ಕೆ ಏನಾಗಿಲ್ಲ. ಹೌದಾ? ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿಯಪ್ಪ ಅದ್ರೊಳಗೆ? ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿಯ ಅದ್ರೊಳಗೆ? ಯಥೋಕ್ತಂ ವಿಜ್ಞಾನ ಜಾತ್ಯಾದಿರಹಿತಂ ಅದ್ವಯಂ ಆತ್ಮತತ್ವಂ ವಿಜಾನಂತಃ ತ್ಯಕ್ತ ಭಾಗ್ಯ ಈಶಣಾಃ ಪುನಃ ನ ಪತಂತಿ ಅವಿದ್ಯಾ ಅಧ್ವಾಂತ ಸಾಗರೇ ವಿಪರ್ಯಯೇ. ಅವಿದ್ಯಾ ಅಧ್ವಾಂತ ಸಾಗರೇ. ಅಧ್ವಾಂತ ಸಾಗರಿ ಅಲ್ಲದು ಧ್ವಾಂತ ಸಾಗರಿ. ಕತ್ತಲೆ, ಗಾಢ ಕತ್ತಲೆಯಿಂದ ಕೂಡಿದ ಸಂಸಾರದಲ್ಲಿ ವಿದ್ಯಾಧ್ವಾಂತ ಸಾಗರ, ವಿದ್ಯಾಧ್ವಾಂತ ಸಾಗರೇ ವಿಪರ್ಯಯೇ. ಏವಮೇವ ಯಥೋಕ್ತಂ ವಿಜ್ಞಾನ ಈ ಪ್ರಕಾರವಾದಂಥ ಯಾವ ಅರಿವು ಅನ್ನೋದಿದೆಯೋ, ಜಾತಿ ಆದಿರಹಿತಂ ಅದ್ವಯಂ ಜಾತಿ ಜನ್ಮ ಇತ್ಯಾದಿಗಳಿಂದ ರಹಿತವಾದಂತಹ ಎರಡು ಇಲ್ಲದೇ ಇರುವಂತಹ ಯಾವ ಆತ್ಮ ಅದು ಅರಿವಾಗಿದೆಯೋ ಆ ಆತ್ಮತತ್ವ ವಿಜ್ಞಾನಂತಹ ವಿಜಾನಂತಹ ಅದನ್ನು ತಿಳಿದಂತಹ ಜ್ಞಾನಿ ತ್ಯಕ್ತ ಯಾರವನು? ತ್ಯಕ್ತ ಭಾಗ್ಯ ಈಶಣ, ಎಲ್ಲ ಈಶಣಾತ್ರಯಗಳನ್ನು ಬಿಟ್ಟುಬಿಟ್ಟಿದ್ದರಿಂದಾಗಿ ಕಳ್ಕೊಂಡಿದ್ದರಿಂದಾಗಿ ನ ಪತಂತಿ ಮತ್ತೆ ಅವನು ಬೀಳೋದಿಲ್ಲ. ಎಲ್ಲಿ? ಅವಿದ್ಯಾಧ್ವಾಂತ ಸಾಗರೇ ವಿಪರ್ಯಯೇ. ಅಜ್ಞಾನದ ಕೂಪದಲ್ಲಿ, ಸಂಸಾರದ ಕೂಪದಲ್ಲಿ ಪುನಃ ಮತ್ತೆ ಜನ್ಮ ಮರಣಾದಿಗಳಲ್ಲಿ ಅವನು ಬರೋದಿಲ್ಲ. ಅದಕ್ಕೇ ಈ ಶಬ್ದ ಬಂದಿದೆ, ತತ್ರ ಕೋ ಮೋಹ ಕಶೋಕ ಏಕತ್ವಮನುಪಶ್ಯತ ಇತ್ಯಾದಿ ಮಂತ್ರವರ್ಣಾತ್. ಇಂಥ ಈ ಜ್ಞಾನಿಗೆ ಇನ್ನೆಲ್ಲಿ ಮೋಹ, ಇನ್ನೆಲ್ಲಿ ಶೋಕಪ್ಪ ಅಂಥೇಳಿ ಈಶಾವಾಸ್ಯ ಉಪನಿಷತ್ತು ಹೇಳಿದ್ದನ್ನು ಇಲ್ಲಿ ರೆಫರ್ ಮಾಡಿದ್ದಾರೆ. ಅವನಿಗೆ ಮತ್ತೆ ಮೋಹ ಶೋಕಾದಿಗಳು ಪ್ರವೇಶವಾಗೋದಿಲ್ಲ. ಓಕೆ, ಸೊ ಯಥೋಕ್ತಂ ಪರಮಾರ್ಥ ದರ್ಶನಂ ಪ್ರಪಂಚ ಇಷ್ಯನ್ ಆಹ. ಈ ಪಾರಮಾರ್ಥಿಕ ಸ್ಪಷ್ಟತೆ ಅಂತ ಏನಿದೆಯೋ, ದರ್ಶನ ಅನ್ನೋ ಶಬ್ದಕ್ಕೆ ಸ್ಪಷ್ಟತೆ ಅಂತ ಆಗ್ತಾ ಇದ್ದೀನಿ. ಈ ಪಾರಮಾರ್ಥಿಕ ಸ್ಪಷ್ಟತೆ ಅನ್ನುವಂಥದ್ದೇನಿದೆಯೋ ಈ ಸ್ಪಷ್ಟತೆಯನ್ನು ಇನ್ನೂ ಹೆಚ್ಚು ವಿವರಿಸಬೇಕು ಎಂದು ಈ ಮುಂದಿನ ಶ್ಲೋಕ ಬಂದಿದೆ. ರುಜುವಕ್ರಾಧಿಕಾಭಾಸಂ ಅಲಾತಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ ರುಜುವಕ್ರಾಧಿಕಾಭಾಸಂ ಅಲಾತಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕಾಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ಚಂದ ಉದಾಹರಣೆ. ಇದನ್ನೇ ಪಂಚದರ್ಶಿಯಲ್ಲಿ ವಿದ್ಯಾರಣ್ಯರು ಕೂಡ ಒಂದು ಕಡೆಗೆ ರೆಫರ್ ಮಾಡಿದ್ದಾರೆ. ಅವರು ಅಲಾತ ಓಕೆ ನೋಡೋಣ. ಅವರು ಇಲ್ಲಿ ತಂದ ನೋಡ ಅಲಾತ ಸ್ಪಂದಿತ ಅಲಾತ ಅಲಾತ ಸ್ಪಂದಿತ ಉರಿತಾ ಇರುವ ಕೊಳ್ಳಿ ಅಗರಬತ್ತಿ ಅಗರಬತ್ತಿ ಇರ್ತದಲ್ಲ ಅಗರಬತ್ತಿ ಅನ್ನೋದು ಏನು ಗಡ್ಡೆ ಮೊದಲು ಹಸ್ತಿರ ಅದ ಕೊಳ್ಳೆಯಿಂದ ಸೂಚಕ ಶಬ್ದ ಅದು. ಆಮೇಲೆ ಅದಕ್ಕೆ ಬೆಂಕಿ ಅನ್ನಲಿಕ್ಕೂ ಬರೋಂಗಿಲ್ಲ, ಅದಕ್ಕೇನಂತೀನಿ ಜ್ಯೋತಿ ಅನ್ನಲಿಕ್ಕೂ ಬರೋಂಗಿಲ್ಲ, ಇಲ್ಲ ಅನ್ನಲಿಕ್ಕೂ ಬರೋಂಗಿಲ್ಲ, ಏನಂತೀರಿ ಅದಕ್ಕೆ ಕೊಳ್ಳೆ ನೋಡ್ತೀನಿ. ಸೊ ಅದನ್ನು ನಾವು ಹೀಗೆ ಮಾಡಿದರೆ ವರ್ತುಳಾಕಾರವಾಗಿ ಕಾಣಿಸ್ತದೆ, ಹೀಗೆ ಮಾಡಿದರೆ ಓಲಾಗಿ ಕಾಣಿಸ್ತದೆ, ಹೀಗೆ ಮಾಡಿದರೆ ಚೌಕಾಗಿ ಕಾಣಿಸ್ತದೆ. ಚೌಕೂ ಆಗಿಲ್ಲ, ಓಲು ಆಗಿಲ್ಲ, ವರ್ತುಳನೂ ಆಗಿಲ್ಲ. ಹಾಗೆ ಅರಿವು ಅರಿವು ಮಾತ್ರ ಇದೆ. ಗ್ರಾಹಕ ಗ್ರಾಹ್ಯ ಭೇದಗಳಿಂದ ಪ್ರಪಂಚ ಎಲ್ಲ ಕಾಣಿಸ್ತದೆ. ಯಾಕೆ ಕಾಣಿಸ್ತದೆ? ಗ್ರಹಣ ಗ್ರಾಹಕ ಆಭಾಸಂ, ಗ್ರಹಿಸುವವನು ಗ್ರಹಿಸಲ್ಪಟ್ಟದ್ದು ಎನ್ನುವ ಭೇದಗಳಿಂದ ಕೂಡಿದ ಜಗತ್ತು ನಮಗೆ ಕಂಡುಬರ್ತದೆ. ವಿಜ್ಞಾನ ಸ್ಪಂದಿತಂ ತಥಾ, ಅರಿವು ಆಪಕಾರವಾಗಿ ಸ್ಪಂದಿತವಾಗಿದೆ. ರುಜು ವಕ್ರಾಧಿಕಾಭಾಸಂ ಅಲಾತ ಸ್ಪಂದಿತಂ ಯಥ. ಆಮೇಲೆ ಮತ್ತಿಷ್ಟೇ ಮತ್ತೆ ಉತ್ತರ ಕೊಡ್ತೀವಿ. ಏನಂತೀರಿ? ಆ ಕೊಳ್ಳಿ ವರ್ತುಳಾಕಾರದಾಗ ತಿರುಗ್ತಾ ಇದೆ ನೋಡಿ. ಕೊಳ್ಳಿ ವರ್ತುಳಾಕಾರ ವರ್ತುಳಾಕಾರ ವರ್ತುಳಾಕಾರ ಇಲ್ಲ, ಕೊಳ್ಳಷ್ಟೇ ಅಷ್ಟೆ. ಕೊಳ್ಳಿ ಮುಂದೇನು? ಕೊಳ್ಳಿ ಅದ್ರ ಮುಂದೇನು? ಮತ್ತು ವರ್ತುಳ ಆಭಾಸ ಕೊಟ್ಟಾರಿ ಆಭಾಸ, ತಗೊಂಡಾರಿ ಆಭಾಸ, ಹುಟ್ಟಿದಾರಿ ಆಭಾಸ, ಓಡಿದಾರಿ ಆಭಾಸ, ಕೂತ್ಕೊಂಡಾರಿ ಆಭಾಸ, ಎಲ್ಲ ಆಭಾಸ. ಎಲ್ಲರಿಗೂ ಸೆನ್ಸ್ ಆಗೋದಿಲ್ಲ ಇದು, ಏನೇನೋ ಮಾತಾಡ್ತಾರಪ್ಪ ಅವರು. ಜನ್ಮ ಜನ್ಮಾಂತರದ ಸಂಸ್ಕಾರ ಇಂಥಲ್ಲಿ ಬಂದು ಕೂತ್ಕೊಂಡು ನಿದ್ದೆ ಮಾಡಲಿಕ್ಕೂ ಕೂಡ ಅವರು ಪಡ್ಕೊಂಡು ಬಂದಿರಬೇಕು ಸರ್. ಬೇಕಾದ್ರೆ ನಾವು ನೀವು ಅನ್ಬೋದು, ಅಪ್ಪ ಎಂಥ ಪವಿತ್ರ ಜಾಗದ ನಿದ್ದೆ ಮಾಡಿ ಬಂದಿರಪ್ಪ, ಎಂಥ ಪುಣ್ಯ ಮತ್ತೆ. ಇದು ಇಷ್ಟು ಇಷ್ಟು ಚಂದದ ನೋಡ್ರಿ. ನೀವು ಸುಮ್ಮನೆ ಸುಮ್ಮನೆ ಅದು ಒಂದೇ ಒಂದು ವಿಷಯದಲ್ಲಿ ಚಿಂತನೆ ಮಾಡಿರಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಚಂದದ. ಅವತಾರ ಅಂತ ಅವತಾರದ ವಿಭೂತಿಗಳಂತ ಎಲ್ಲ ಕೊಳ್ಳೆಯ ಸ್ಪಂದನೆ. ಏನದ ಕೊಳ್ಳೆಯನ್ನು ಹೊರತುಪಡಿಸಿ ವರ್ತುಳ ಇದೆಯಾ? ವರ್ತುಳ ಹೊರತುಪಡಿಸಿ ಕೊಳ್ಳೆ ಇದೆ. ಕೊಳ್ಳೆಗಿಂತ ಅನ್ಯವಾಗಿ ವರ್ತುಳ ಇದೆಯಾ? ವರ್ತುಳಗಿಂತ ಅನ್ಯವಾಗಿ ಕೊಳ್ಳೆ ಇದೆಯಾ? ವರ್ತುಳಕ್ಕಿಂತ ಅನ್ಯವಾಗಿ ಕೊಳ್ಳೆ ಇದೆಯಾ? ಕೊಳ್ಳೆಗಿಂತ ಅನ್ಯವಾಗಿ ವರ್ತುಳ ಇದೆಯಾ? ಕೊಳ್ಳೆಗಿಂತ ಅನ್ಯವಾಗಿ ವರ್ತುಳ ಇಲ್ಲ, ಕೊಳ್ಳೆನೇ ಇದೆ. ಅದರಿಂದ ಅದ್ವಯ ಶಬ್ದ. ಕಳೆ ಶ್ಲೋಕ ಇವಮೇವ ವಿಜಾನಂತಹ ಅದ್ವಯಂ ಆತ್ಮತತ್ವ ವಿಜಾನಂತಹ ಭಾಷ್ಯದಲ್ಲಿ ಕಳಸಲ ಬಂದಿದೆ. ಸೊ ಈ ಪ್ರಕಾರವಾದ ಯಾವ ಅದ್ವಯ ಆತ್ಮನಿದ್ದಾನೋ ಗ್ರಹಣ ಗ್ರಾಹಕ ಆಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ವಿಜ್ಞಾನ ಸ್ಪಂದಿತಂ ಅರಿವಿನ ಸ್ಪಂದನೆಯಂತೆ ಕಾಣ್ತದೆ. ಹೇಗೆ ಕೊಳ್ಳೆಯ ಸ್ಪಂದನೆಯಂತೆ ರುಜು ವಕ್ರ ಇತ್ಯಾದಿಗಳು ಕಾಣ್ತಾವೋ ಅದೇ ಇದು ಇದು ವಕ್ರ. ಇದಕ್ಕೆ ಹಿಂಗೆ ಮಾಡಿಬಿಡಿ ಆ ಕೊಳ್ಳೆ ಹಾಗೇ ಕಾಣಿಸ್ತದೆ ಕತ್ತಲೆಯಲ್ಲಿ. ಲೇಸರ್ ಶೋದಲ್ಲಿ ಇವೆಲ್ಲನೂ ಪ್ರಾಕ್ಟಿಕಲ್ ಅನುಭವ ಬರ್ತಾರೆ. ಏನಿಲ್ಲ, ಬರೀ ಒಂದೇ ಒಂದು ಲೇಸರ್ ಬೀಮ್ ಅಷ್ಟೇ ಅದು. ಆ ಒಂದೇ ಒಂದು ಲೇಸರ್ ಬೀಮ್ನಿಂದ ಪ್ರಧಾನಮಂತ್ರಿಗಳ ಭಾವಚಿತ್ರವನ್ನು ನಾವು ಮೂಡಿಸ್ಬೋದು. ಬರೀ ಒಂದೇ ಒಂದು ಲೇಸರ್ ಬೀಮ್, ಅಮೇಝಿಂಗ್, ಭಾರಿ ಆಶ್ಚರ್ಯ ಅನಿಸ್ತದೆ. ಅಲ್ಲಿ ಏನಿದೆ, ಒಂದು ಲೇಸರ್ ಬೀಮ್ ಅದಷ್ಟೇ. ಸುಂದರವಾದ ದೃಶ್ಯವನ್ನೇ ನೀವು ಸೃಷ್ಟಿ ಮಾಡ್ಬೋದು. ಅರಿವು ಅರಿವು ಮಾತ್ರವಾಗಿದೆ, ಏನೂ ಆಗಿಲ್ಲ. ರುಜು ವಕ್ರಾಧಿಕ ಅಭಾಸಂ ಅಲಾತ ಸ್ಪಂದಿತಂ ಯಥಾ ಗ್ರಹಣ ಗ್ರಾಹಕ ಆಭಾಸಂ ವಿಜ್ಞಾನ ಸ್ಪಂದಿತಂ ತಥಾ. ಅದೇ ಕೊಳ್ಳೆ ಉದಾಹರಣೆ ಹೇಗೋ ಹಾಗೆ ಅರಿವು. ಭಾಷೆ 295. ಯಥಾ ಹಿ ಲೋಕೆ ರುಜು ವಕ್ರಾದಿ ಪ್ರಕಾರ ಆಭಾಸಂ ರುಜು ವಕ್ರಾದಿ ಪ್ರಕಾರ ಆಭಾಸಂ ಅಲಾತ ಸ್ಪಂದಿತಂ ಉಲ್ಕಾಚಲನಂ ತಥಾ ಗ್ರಹಣ ಗ್ರಾಹಕಾಭಾಸಂ ವಿಷಯಿ ವಿಷಯ ಆಭಾಸಂ ಇತ್ಯರ್ಥಃ. ನೆಟ್ಟಗಿದೆ ಸೊಟ್ಟಗಿದೆ ಅಂತ ಲೋಕದಲ್ಲಿ ನಾವು ಕೊಳ್ಳೆಯ ವಿಚಾರದಲ್ಲಿ ಮಾತಾಡ್ತೇವಲ್ಲ, ಅದು ಅಲಾತದ ಸ್ಪಂದನೆ ಅಷ್ಟೇ. ಕೊಳ್ಳೆಯ ಸ್ಪಂದನೆ ನಾವು ಲೋಕದಲ್ಲಿ ಮಾತಾಡ್ತೇವೆ. ನೆಟ್ಟಗಿದೆ ಸೊಟ್ಟಗಿದೆ, ಅದು ನೆಟ್ಟಿಗೂ ಇಲ್ಲ ಸೊಟ್ಟೂ ಇಲ್ಲ, ಹೇಗಿದೆಯೋ ಹಾಗಿದೆ. ಹಾಗೆಯೇ ಅರಿವಿನಲ್ಲಿಯೂ ಕೂಡ ಈ ಕೇವಲ ಚೈತನ್ಯ ಅಂತ ಏನು ಚೇತನ ಅಂತ ಕರಿತೀವಿ, ಚೈತನ್ಯ ಅಂತ ವೇದಾಂತಿಗಳು ಕರೀತಾರೆ. ಅರಿವು ಅಲಾತ ಸ್ಪಂದಿತಂ ಉಲ್ಕಾಚಲನಂ ತಥ ರುಜುವಕ್ರಾಧಿಕ ವಕ್ರಾದಿ ಪ್ರಕಾರಾಭಾಸಂ ಅಲಾತ ಸ್ಪಂದಿತಂ ಉಲ್ಕಾಚಲನಂ. ಉಲ್ಕಾಚಲನಂ ಉಲ್ಕಾಚಲನಂ ಕಳಚಿಬೋತು ಅವನೋಡ್ರಿ, ನಕ್ಷತ್ರಗಳು ಬರ್ತಾ ಇದೆಯಾ ಅದು ಅಲ್ಲಲ್ಲಿ ಅಲ್ಲಲ್ಲಿ ಇದೆ, ಆದರೆ ಒಂದು ಲೈನ್ದಲ್ಲಿ ಬರ್ತಾ ಇದ್ದಂಗೆ ಕಾಣಿಸ್ತದೆ. ಅಷ್ಟೆಲ್ಲ ಒಂದೊಂದೇ ಇರ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೀರಿಯಲ್ಲು ಅವು ಏನೇನೋ ಇರ್ತಾವಲ್ಲ, ಎಲ್ ಇ ಡಿಗಳು ಗ್ರಹಣ ಗ್ರಾಹಕ ಆಭಾಸಂ ವಿಷಯ ವಿಷಯಿ ವಿಷಯಿ ವಿಷಯ ಆಭಾಸಂ ಇತ್ಯರ್ಥ. ಅರಿವು ಕೂಡ ಆ ಪ್ರಕಾರವಾಗಿ ಆಭಾಸವಾಗಿ ಕಾಣ್ತದೆ. ಕಿಂ ತತ್ ವಿಜ್ಞಾನ ಸ್ಪಂದಿತಂ ಸ್ಪಂದಿತಂ ಇವ ಸ್ಪಂದಿತಂ ಅವಿದ್ಯೆಯ ಅಜ್ಞಾನದಿಂದಾಗಿ ವಿಜ್ಞಾನವು ಸ್ಪಂದಿಸಿದಂತೆ ಕಾಣಿಸ್ತದೆ, ಕುಳಿತಂತೆ ಕಾಣಿಸ್ತದೆ, ಜನ್ಮಿಸಿದಂತೆ ಕಾಣಿಸ್ತದೆ, ಕೊಟ್ಟಂತೆ ಕಾಣಿಸ್ತದೆ, ಓಡಿ ಹೋದಂತೆ ಕಾಣಿಸ್ತದೆ, ನಕ್ಕಂತೆ ಕಾಣಿಸ್ತದೆ, ಅತ್ತಂತೆ ಕಾಣಿಸ್ತದೆ, ಸಿಟ್ಟಿಗೆದ್ದಂತೆ ಕಾಣಿಸ್ತದೆ, ಅಂತೆ ಅಂತೆ ಅಂತೆ ಅಂತೆ ಅಂತೆ ಈ ಪ್ರಪಂಚವೆಲ್ಲವೂ ಅಂತೆ ಕಂತೆಗಳ ಸಂತೆ. ಏನಂತೆ? ಸಂತೆ. ಇದನ್ನು ಹೃದಯದಿಂದ ಒಪ್ಪಿಕೊಬೋದು, ಭಾರಿ ಕಷ್ಟ. ಕ್ಲಾಸ್ನಾಗೆಲ್ಲ ಒಪ್ಕೋತೀವಿ. ಯಾವನು ಅರಿವಿನಲ್ಲಿ ತನ್ನ ಇರುವಿಕೆಯನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾನೋ, ಅರಿವಿನಲ್ಲಿ ತನ್ನ ಇರುವಿಕೆಯನ್ನು ಸ್ಪಷ್ಟವಾಗಿ ಗುರುತಿಸಿದ್ದಾನೋ, ಅವನಿಗೆ ಮಾತ್ರ ಸ್ಪಷ್ಟ ಆಗಿದೆ. ಏನೂ ಹಾಗೇ ಇಲ್ಲ, ಅರಿವು ಅರಿವು ಮಾತ್ರವಾಗಿ ಘನವಾಗಿ. ಸೃಷ್ಟಿಯಾಗಿಲ್ಲ, ಪ್ರಳಯ ಆಗಿಲ್ಲ, ಏನು ಅಂತ ನೋಡು. ಡಿಸೆಂಬರ್ ಮುಗಿಲಿಗೆ ಬಂತು, ಏನು ಹೇಳಿದರು? ದೊಡ್ಡ ಭೂಕಂಪ ಆಗುವುದು, ಮುಂಬೈ ಮುಳುಗಿ ಹೋಗ್ತು, ಕ್ಯಾಲಿಫೋರ್ನಿಯಾ ತೇಲಿ ಹೋಗ್ತು. ಆಗಲಿ, ಇವತ್ತು ಎಷ್ಟು ತಾರೀಕಪ್ಪ? ಇನ್ನು 3 ದಿವಸ. ಇನ್ನು ಲಕ್ಷಣಗಳೆಲ್ಲ ಇರಬೇಕಲ್ಲ, ಲಿಂಗ ನೀರಿಟ್ಟಿರ್ತೀರಿ, ಮೇಲೆ ಮುಚ್ಚಳ ಹಾಕಿರ್ತೀರಿ, ನೀರು ಕಾದದ ಕುದಿಲಿಕ್ಕಿರ್ತದ ಅನ್ನೋದು ಲಕ್ಷಣ. ಏನು ಸ್ವಲ್ಪ ಶಬ್ದ, ಎಲ್ಲೋ ಸುನಾಮಿ ಇದ್ರೆ ಸ್ವಲ್ಪ ಶಬ್ದ ಕೇಳಿಸ್ಬೇಕಲ್ಲ, ತಂಪರಾಗ್ಬೇಕಲ್ಲ ವಾತಾವರಣ. ಈ ತಂಪಿದ್ರೆ ಮಾಮೂಲು ಚಳಿಗಾಲ ತಂಪಿದ್ರೆ ನೀವೇನು ಅದಕ್ಕೆ ಆದ್ರದ ತಂಪಿದೆ ಅಂತ ಅನ್ಕೋಬೇಡ್ರಿ. ಮತ್ತೆ ಹಾ, ಇನ್ನೂ ಏನಪ್ಪ, ಸಿಯಾಚಿಂದ ಕೈಯೆಲ್ಲ ಹೆಂಗೆ ಐಸ್ ಆಗಿರ್ತಾವ ಹಂಗೆ ನಮ್ಮ ಆಗ್ಬಾರ್ದು. ಹಾ, ಏನೋ ಪ್ರಳಯ ಆಗುದದ. ಲಿಂಗ ಹೇಳ್ತಾರೆ, ಯಾವುದೂ ಇಲ್ಲ. ವಿಜ್ಞಾನ ಸ್ಪಂದಿತಂ ಸ್ಪಂದಿತಂ ಇವ ಸ್ಪಂದಿತಂ ಅವಿದ್ಯೆಯ, ಎಲ್ಲ ಅಜ್ಞಾನದಿಂದಾಗಿ ನಾವು ಇವ ಅದಿದೆ ಇದಿದೆ ಇಂಥದ್ದಿದೆ ಮತ್ತೊಂದಿದೆ ಇನ್ನೊಂದಿದೆ. ಇಲ್ಲಿ ಏನದ ಅಂದ್ರೆ ಹೇಳ್ತೀವಿ, ಆತ್ಮಜ್ಞಾನದವಾಗ ಗುರುತಿಸ್ಬೇಕಷ್ಟೇ. ಮಿಥ್ಯದ ಮಿಥ್ಯತ್ವ ಸ್ಪಷ್ಟವಾಗಬೇಕು, ಸತ್ಯದ ಸತ್ಯತ ಸ್ಪಷ್ಟವಾಗಬೇಕು. ಇಲ್ಲಿ ಅನುಭವಿಸೋದೇನಿಲ್ಲ, ಬದಲಿಸೋದು ಏನೂ ಇಲ್ಲ. ಇದು ಇದು ಈಶ್ವರ ಕಾರ್ಯ ಅಂತ ಗುರುತಿಸ್ಬೇಕು, ಇದು ಮಿಥ್ಯಾ ಅಂತ ಗುರುತಿಸ್ಬೇಕು. ಪರಬ್ರಹ್ಮ ತತ್ವ ಸಚ್ಚಿದಾನಂದ ವಿಜ್ಞಾನ ಅರಿವು ಇದು ಮಾತ್ರ ಸತ್ಯ ಅನ್ನೋದನ್ನು ಗುರುತಿಸ್ಬೇಕು. ಅಷ್ಟೇ ಇರೋದು, ಇಷ್ಟು ಗುರುತಿಸ್ಲಿಕ್ಕೆ ಎಷ್ಟು ಕಷ್ಟ ನೋಡ್ರಿ. ವಿಜ್ಞಾನಸ್ಯ ಸ್ಪಂದನಂ, ಯಾಕೋ ಈ ಉದಾಹರಣೆ ಸರಿ ಆಗಲಿಲ್ಲ ಸ್ವಾಮೀಜಿ. ಏನಂದ್ರೆ ಆ ಕೊಳ್ಳೆ ಹಿಡ್ಕೊಂಡೋಗ ನಿಂತಿರ್ತಾನೆ ಇಲ್ಲಿ, ಆತ್ಮ ಹಿಡ್ಕೊಂಡು ನಿಂತವ್ರು ಯಾರು? ಥರ್ಡ್ ಫ್ಯಾಕ್ಟರ್, ಒನ್ ಫ್ಯಾಕ್ಟರ್ ಕೊಳ್ಳೆ, ಇನ್ನೊಂದು ಫ್ಯಾಕ್ಟರ್ ಚಿತ್ರ, ಥರ್ಡ್ ಫ್ಯಾಕ್ಟ್ರು ಅದನ್ನು ತಿರುಗಾಡ್ಸೋ. ನಿಮ್ಮಲ್ಲೇ ಒನ್ ಫ್ಯಾಕ್ಟ್ರ್ ಆತ್ಮ, ಎರಡನೇ ಫ್ಯಾಕ್ಟ್ರ್ ಜಗತ್ತು. ಈ ಆತ್ಮನ ತಿರುಗಾಡ್ಸೋರು ಯಾರು? ನಮ್ಗೆ ಗೊತ್ತು, ಮೊದಲೇ ಈ ಶಬ್ದನ ಪ್ರಶ್ನೆ ಕೇಳ್ತಿ ಅಂತ. ಅದಕ್ಕೆ ನಾವು ಮೊದಲೇ ನಿಮ್ಗೆ ಟೀಚಿಂಗ್ ಕೊಟ್ಟೀವಿ, ಬ್ರಹ್ಮಾಶ್ರಯ ಮಾಯಾ ಅಸ್ತಿ. ನೀನು ಈ ತಿರುಗಾಡೋದನ್ನು, ಈ ಹೊರಳಾಡೋದನ್ನು, ಈ ವಕ್ರಾದಿಗಳನ್ನು ಸತ್ಯ ಅಂತ ಬಂದು ಈ ಜಗತ್ ಸತ್ಯ ಅಂತ ಕೇಳಿದರೆ ನಮ್ಮ ಉತ್ತರ ಕಾಯಂ ಹುಡುಕಿಟ್ಬಿಟ್ಟೇವೆ ನಾವು. ಏನಂತೇಳಿ, ಇದು ಬ್ರಹ್ಮನ ಜಗತ್ತು ಅಲ್ಲ, ಇದು ಜೀವನ ಜಗತ್ತು ಅಲ್ಲ, ಇದು ಮಾಯಾ ಜಗತ್ತು. ನಮಸ್ಕಾರ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಜಯ ಶ್ರೀ ದಯಾನಂದ ಜೀ. ನಾರಾಯಣ ನಾರಾಯಣ ನಾರಾಯಣ.